ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಈ ಪರಿಸರ ನಮಗೆ ಸೃಷ್ಟಿ ಕೊಟ್ಟ ಅಪೂರ್ವ ಕೊಡುಗೆ. ಅಪೂರ್ವವಾದ ಸಸ್ಯಕಾಶಿ, ಪಕ್ಷಿಕಾಶಿ, ಪ್ರಾಣಿಕಾಶಿ, ಜಲರಾಶಿ ಇವೆಲ್ಲವೂ ಭೂಮಿ ಎಂಬ ಏಕೈಕ ಗ್ರಹದಲ್ಲಿ ಕಾಣಸಿಗುವ ದೈವದತ್ತವರ. ಈ ಸಕಲ ಜೀವರಾಶಿಗಳು ನಿಸರ್ಗದ ಮಡಿಲಲ್ಲಿ ನಳನಳಿಸುತ್ತಿರುತ್ತವೆ. ಈ ಪರಿಸರಕ್ಕೆ ಅನುಗುಣವಾಗಿ ಜೀವಿಗಳು ಬದುಕುವುದನ್ನ ಕಲಿತಿರುತ್ತವೆ. ಪರಿಸರಕ್ಕೆ ತಕ್ಕಂತೆ ಜೀವಿಗಳು ತಮ್ಮ ದೇಹ ರಚನೆ, ಸಂತಾನೋತ್ಪತ್ತಿ, ಬೆಳವಣಿಗೆ, ಆತ್ಮರಕ್ಷಣೆ, ವರ್ತನೆಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಿರುತ್ತವೆ. ಇಂಥ ಒಂದು ವ್ಯವಸ್ಥೆಯನ್ನ ನಾವು ಪರಿಸರದಲ್ಲಿ ನೋಡುತ್ತಾ ಬಂದಿದ್ದೇವೆ. ಇಂಥ ಒಂದು ಪರಿಸರದ ಸಂರಕ್ಷಣೆ ನಮಗೆ ಬಹಳ ಮುಖ್ಯ. ಏಕೆಂದರೆ ಎಲ್ಲಾ ಜೀವಿಗಳ ಜೀವನವೂ ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಅವಲಂಬಿತವಾಗಿದೆ. ನಮಗೋಸ್ಕರವೇ ನಾವು ಈ ಪರಿಸರವನ್ನ ಉಳಿಸಿ ಬೆಳೆಸಬೇಕಾಗಿದೆ. ನಾವು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಅರಣ್ಯ ಇಲಾಖೆಯ ವತಿಯಿಂದ ಎಲ್ಲಾ ವಿಭಾಗಗಳ 228 ವಲಯಗಳಲ್ಲಿ ಬೀಜ ಬಿತ್ತೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಶಾಲಾ ಮಕ್ಕಳು, ಯುವಕರು, ಸೇವಾ ಸಂಸ್ಥೆಗಳು, ಪರಿಸರ ಪ್ರೇಮಿಗಳು, ಹೀಗೆ ಪ್ರತಿಯೊಬ್ಬರೂ ಇಂತಹ ಕೈಂಕರ್ಯದಲ್ಲಿ ಭಾಗವಹಿಸಬೇಕಾಗಿದೆ. ಹಾಗಾಗಿಯೇ ಬಿತ್ತೋತ್ಸವ 2022 ಇದನ್ನ ಆಚರಿಸೋಣ, ನಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕಾಗಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಇಂದಿನ ಕಿಸಾನವಾಣಿಯಲ್ಲಿ ಮೊದಲಿಗೆ ಕೇಳಿ ಸಿದ್ದಾಪುರ ವಲಯದ ಅರಣ್ಯದ ಮಾಹಿತಿಯನ್ನ ನೀಡಲಿದ್ದಾರೆ ಸಿದ್ದಾಪುರ ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ಹಾಗೂ ಖ್ಯಾದಿಗಿ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಎಂಎಸ್. ಅರಣ್ಯ ಇಲಾಖೆಯಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವನ ಮಹೋತ್ಸವದ ಅಂಗವಾಗಿ ಈ ಸಲ ಬೀಜ ಬಿತ್ತೋತ್ಸವ ಅಂತೇಳಿ 5ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಬೇಕು. ಎಲ್ಲಾ ಸ್ಥಳೀಯ ಎಲ್ಲಾ ಎನ್ಜಿಒಸ್, ಅದಾದ್ಮೇಲೆ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಸ್ಕೂಲ್ಗಳು, ಹೈಸ್ಕೂಲ್, ಡಿಗ್ರಿ ಕಾಲೇಜಸ್, ಪಿಯುಸಿ ಕಾಲೇಜಸ್, ಎನ್ಜಿಒಸ್, ಸ್ಥಳೀಯ ಸಂಘ ಸಂಸ್ಥೆಗಳು ಇವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅರಣ್ಯ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಏನ್ ಸರ್ಕಾರದ ಆದೇಶ ಆಯ್ತು. ಅದರ ಅನುಗುಣವಾಗಿ ನಾವು ಇವತ್ತು ಈ ದಿನ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿದ್ದಾಪುರ ವಲಯದ ಅರಣ್ಯ ಪ್ರದೇಶ ಹಾಗೂ ಇಲ್ಲಿಯ ವಲಯದಲ್ಲಿ ನಾವು ಏನೇನ್ ಕಾರ್ಯಗಳನ್ನ ಮಾಡ್ತೀವಿ, ಯಾವ ತರ ಏನು, ಆಮೇಲೆ ಇಲ್ಲಿಯ ವಿಶೇಷತೆ ಏನು, ಅದ್ರ ಕುರಿತು ನಾನು ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಹೋಗ್ತೀನಿ. ಸಿದ್ದಾಪುರ ವಲಯದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ 4 ರೀತಿಯ ಅರಣ್ಯ ಪ್ರದೇಶವನ್ನ ನಾವು ನೋಡ್ತೀವಿ. ನಿತ್ಯ ಹರಿದ್ವರ್ಣದ ಅರಣ್ಯ ಪ್ರದೇಶ, ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು, ತೇವಾಂಶವುಳ್ಳ ಪತನಶೀಲ ಕಾಡುಗಳು ಹಾಗೂ ವನ ಪತನಶೀಲ ಕಾಡುಗಳು ಹೇಳಿ. ಸೊ ನಮ್ಮಲ್ಲಿ ಮುಖ್ಯವಾಗಿ 28,405 10 ಹೆಕ್ಟರ್ಗಳಷ್ಟು ಅರಣ್ಯ ಪ್ರದೇಶ ಇಲ್ಲಿ ಕಂಡು ಬರ್ತದೆ ಸಿದ್ದಾಪುರ ವಲಯದಲ್ಲಿ. ಅದರಲ್ಲಿ ಮುಖ್ಯವಾಗಿ ಕೈದಿಟ್ಟ ಅರಣ್ಯ ಪ್ರದೇಶ 11,952.86 ಹೆಕ್ಟರ್ಗಳಷ್ಟು ಕಂಡು ಬರ್ತದೆ. ಆಮೇಲೆ ಬೆಟ್ಟ ಪ್ರದೇಶ ಅಂತೇಳಿ ಏನ್ ನಾವು ನೋಡ್ತೀವಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಶಿರ್ಸಿ ತಾಲೂಕುಗಳಿಗೆ ಏನಿದೊಂದು ಬೆಟ್ಟ ಲ್ಯಾಂಡ್ ಅಂತ ಹೇಳಿ ಏನ್ ಇಟ್ಟಿರ್ತಾರೆ. ನಮ್ ಸಿದ್ದಾಪುರ ರೇಂಜ್ ನಲ್ಲಿ 6,452.24 ಹೆಕ್ಟರ್ಗಳಷ್ಟು ಬೆಟ್ಟ ಪ್ರದೇಶ ಕಂಡು ಬರ್ತದೆ. ಸೊ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ವಲಯದಲ್ಲಿ 3 ನರ್ಸರಿಗಳಿದೆ. ನೀವೆಲ್ಲರೂ ಏನೇ ಕುಂತಿದ್ದೀರಿ, ಇದಕ್ಕೆ ಸಿದ್ದಾಪುರ ಹೊಸೂರು ನರ್ಸರಿ ಅಂತೇಳಿ ನಾವು ಕರಿತೀವಿ. ಎರಡನೇದು ಸಂಪಗೋಡ್ ಅಂತೇಳಿ ನಿಡಗೋಡ್ ಸೆಕ್ಷನ್ ಅಲ್ಲಿ ಬರುತ್ತದೆ ಸಂಪಗೋಡ್ ನರ್ಸರಿ ಅಂತೇಳಿ. ಮೂರನೇದು ಹಲಗೇರಿ ಅಂತೇಳಿ ಮಾವಿನಗುಂಡಿ ಸೆಕ್ಷನ್ ಅಲ್ಲಿ ನಿಪ್ಲಿ ಫಾಲ್ಸ್ ಏನ್ ಡ್ಯಾಮ್ ಇದೆ ಅದರ ಪಕ್ಕದಲ್ಲಿ ಬರುತ್ತದೆ. ಹೊಸೂರು ನರ್ಸರಿಯಲ್ಲಿ ಸುಮಾರು ಇದು 4 ಹೆಕ್ಟರ್ ಪ್ರದೇಶ ಇದೆ. ಹೊಸೂರು ಸಿದ್ದಾಪುರ ನರ್ಸರಿ 4 ಹೆಕ್ಟರ್ ಪ್ರದೇಶ ಇದ್ದು ಇಲ್ಲಿ ಸುಮಾರು 45-50 ಜಾತಿಯ ಸಸಿಗಳನ್ನ, ಏನು ಸಿದ್ದಾಪುರದ ಹವಾಗುಣಕ್ಕೆ ಸೆಟ್ ಆಗುವಂತಹ ಸಸಿಗಳನ್ನ ನಾವು ಇಲ್ಲಿ ಬೆಳಿತೀವಿ. ಸೊ ಈ ವರ್ಷ 245,470 ಸಸಿಗಳನ್ನ ನಾವು ಈ ಸಿದ್ದಾಪುರ ಹೊಸೂರು ನರ್ಸರಿಯಲ್ಲಿ ನಾವು ಬೆಳೆಸಿದೀವಿ. ಅದೇ ತರ ಸಂಪಗೂಡ್ ಏನ್ ನಿಡಗೂಡ್ ಕಡೆ ಬರ್ತದ ನರ್ಸರಿ, ಅಲ್ಲಿ ಅದು 3 ಹೆಕ್ಟರ್ ಪ್ರದೇಶದ ನರ್ಸರಿ ಆಗಿದ್ದು ಅಲ್ಲಿ ಸುಮಾರು 198,450 ಸಸಿಗಳನ್ನ ಸಂಪಗೂಡ್ ನರ್ಸರಿಯಲ್ಲಿ ನಾವು ಬೆಳೆದಿದ್ದೀವಿ. ಸೊ ಇಲ್ಲಿ ನರ್ಸರಿ ಕೆಲಸ ಮಾಡ್ತಾ ಇರುವಂತಹ ಶ್ರೀ ಸುರೇಶ್ ಲಕ್ಷ್ಮಣ್ ನಾಯ್ಕ ಅಂತೇಳಿ ಏನು ಒಬ್ರು ಆಚಾರ್ಯ ಇದ್ದಾರೆ, ಅವರು ತುಂಬಾ ಉತ್ತಮ ರೀತಿಯ ನರ್ಸರಿ ಮಾಡಿದಾರೆ ಅಂತೇಳಿ ಈ ಸಲದ ಅರಣ್ಯ ಮೇಳ ಏನ್ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೀತು ಅಲ್ಲಿ ಅವರಿಗೆ ಸತ್ಕಾರನ ಕೂಡ ಮಾಡಿದ್ದಾರೆ. ಅಲ್ಲದೆ ಹಲಗೇರಿ ಇದು 2 ಹೆಕ್ಟರ್ ಪ್ರದೇಶದ ನರ್ಸರಿ ಆಗಿದ್ದು ಇಲ್ಲಿ ಸುಮಾರು 27,460 ಸಸಿಗಳನ್ನ ಇಲ್ಲಿ ಬೆಳೆದಿರ್ತೀವಿ. ಅದಾದ್ಮೇಲೆ ಸುಮಾರು 450,000 ಹೆಚ್ಚು ಸಸಿಗಳನ್ನ ನಮ್ಮ ಸಿದ್ದಾಪುರ ವಲಯದಲ್ಲಿ ನಾವು ಬೆಳೆಸ್ಕೊಂಡಿದೀವಿ ಈ ಸಲ. ಆಮೇಲೆ ಜನರಿಗೋಸ್ಕರ ಏನು ನಾವು ನಮ್ಮಲ್ಲಿ ಜನರಿಗಂತೇಳಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೇಳಿ, ಆಮೇಲೆ ರೈಸಿಂಗ್ ಸಿಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ RSPD ಅಂತೇಳಿ, ಈ 2 ಯೋಜನೆಗಳಲ್ಲಿ ನಾವು ಜನರಿಗೆ ಸಸಿಗಳನ್ನು ಬೆಳೆಸ್ತೀವಿ. 5x8 ಸೈಜ್ ಅಲ್ಲಿ, 6x9 ಸೈಜ್ ಅಲ್ಲಿ, 8x12 ಸೈಜ್ ಅಲ್ಲಿ ನಾವು ಜನರಿಗೆ ಸಸಿಗಳನ್ನು ನರ್ಸರಿಗಳಲ್ಲಿ ಬೆಳೆಸ್ಕೊಂಡಿದ್ದೀವಿ. ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಹಾಗೂ RSPD ಯೋಜನೆ ಅಡಿಯಲ್ಲಿ ಸಾರ್ವಜನಿಕರ ವಿತರಣೆಗೆ ಸುಮಾರು 132,000 ಸಸಿಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಇದರಲ್ಲಿ 5x8 ಸೈಜಿನ ಸಸಿಗಳಿಗೆ ನಾವು 1 ರೂಪಾಯಿಗಳಂತೆ ಸಸಿಗಳ ವಿತರಣೆ ನಾವು ಮಾಡ್ತಾ ಇದೀವಿ. 6x9 ಸೈಜ್ಗೂ ಕೂಡ 1 ರೂಪಾಯಿ ನಾವು ಇದನ್ನು ಚಾರ್ಜ್ ಮಾಡ್ತಾ ಇದೀವಿ. 8x12 ಸೈಜಿನ ಸಸಿಗಳಿಗೆ ನಾವು 3 ರೂಪಾಯಿಗಳನ್ನ ಚಾರ್ಜ್ ಮಾಡಿ ಸಾರ್ವಜನಿಕರ ವಿತರಣೆಗೆ ನಾವು ಕೊಡ್ತಾ ಇದೀವಿ. ಸಾರ್ವಜನಿಕರು ಈ ಸಸಿಗಳನ್ನ ತಗೋಬೇಕಂತಂದ್ರೆ ಅವರ ಆಧಾರ್ ಕಾರ್ಡು ಹಾಗೂ ಅವರ 2 ಫೋಟೋ, ಬ್ಯಾಂಕ್ ಪಾಸ್ಬುಕ್, RTC ಹಾಗೂ ಜಾಗದ ಬಗ್ಗೆ ಸರ್ವೆ ಸ್ಕೆಚ್, ಈ ಎಲ್ಲ ದಾಖಲಾತಿಗಳನ್ನ ನಮ್ಮ ಆಫೀಸಿಗೆ ಅವರು ನೇರವಾಗಿ ಅರ್ಜಿ ಮುಖಾಂತರ ಕೊಟ್ರಂತಂದ್ರೆ ಅವ್ರಿಗೆ ನಾವು ಸಸಿಗಳ ವಿತರಣೆಯನ್ನ ನಾವು ಅವರಿಗೆ ಮಾಡಿಕೊಡ್ತೀವಿ ಇಲ್ಲಿಂದ. ಆಮೇಲೆ ಈ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಸರ್ಕಾರದಿಂದ ಅವರಿಗೆ ಮೊದಲ 3 ವರ್ಷಗಳಿಗೆ ಅದರ ಒಂದು ಏನವರು ನೆಟ್ಕೊಂಡು ಪಾಲನೆ ಪೋಷಣೆ ಮಾಡ್ತಾರೆ ಸುಮಾರು 125 ರೂಪಾಯಿಗಳು 3 ವರ್ಷಗಳು ಸೇರಿ ಅವ್ರ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತೆ. ಅವ್ರು ಎಷ್ಟು ಸಸಿಗಳನ್ನ ಕಾಪಾಡ್ಕೋತಾರೆ ಅಷ್ಟು ಸಸಿಗಳಿಗೆ. ಹೊಸೂರು ಟ್ರೀ ಪಾರ್ಕ್ ಅಂತೇಳಿ ಒಂದು ಟ್ರೀ ಪಾರ್ಕ್ ನಮ್ಮ ವಲಯದಲ್ಲಿ ಕಂಡು ಬರ್ತದೆ. ಈ ಟ್ರೀ ಪಾರ್ಕ್ ಬಗ್ಗೆ ಹೇಳಬೇಕಂದ್ರೆ ಇದು 1996 ಸ್ಟಾರ್ಟ್ ಆಗಿತ್ತು. 2 ಸರ್ವೆ ನಂಬರ್ಗಳಲ್ಲಿ ಬರುತ್ತೆ ಇದು ಟ್ರೀ ಪಾರ್ಕ್, ಹೊಸೂರು ಅರಣ್ಯ ಸರ್ವೆ ನಂಬರ್ 23A, ತ್ಯಾರ್ಸಿ ಅರಣ್ಯ ಸರ್ವೆ ನಂಬರ್ 89. ಈ 2 ಸರ್ವೆ ನಂಬರ್ಗಳಲ್ಲಿ ಟ್ರೀ ಪಾರ್ಕ್ 1996 ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಈ ಟ್ರೀ ಪಾರ್ಕ್ ಅನ್ನ ಪೂರ್ತಿ ನವೀಕರಣವಾಗಿ 2011-12 ಟ್ರೀ ಪಾರ್ಕ್ ಅನ್ನ ಪುನಶ್ಚೇತನಗೊಳಿಸುವ ಸಲುವಾಗಿ 13ನೇ ಹಣಕಾಸು KFDF ಯೋಜನೆ ಅಡಿಯಲ್ಲಿ 11-12 ಸಾಲಿನಲ್ಲಿ ಇದನ್ನ ಅಭಿವೃದ್ಧಿ ಮಾಡಲಾಯಿತು. ಅದಾದ್ಮೇಲೆ ಈ ಸದರಿ ಸರ್ವೆ ನಂಬರ್ ಏನು 2 ಸರ್ವೆ ನಂಬರ್ ಅಲ್ಲಿ 17 ಹೆಕ್ಟರ್ ಟ್ರೀ ಪಾರ್ಕ್ ಆಗಿ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ನಾವು 2012 ಸುಮಾರು 222 ಜಾತಿ 6,800 ಗಿಡಗಳನ್ನ ಆ ಟ್ರೀ ಪಾರ್ಕ್ ಅಲ್ಲಿ ನಾವು ನೆಟ್ಕೊಂಡಿದ್ವಿ. ಈ ಟ್ರೀ ಪಾರ್ಕ್ ನಲ್ಲಿ ಸುಮಾರು 2.5 ಹೆಕ್ಟರ್ನ ಬೊಲ್ಕಾವೊ ಅನ್ನುವ ಜಾತಿಯ ಬಾಂಬು ನೆಡತೋಪನ್ನ ಕೂಡ ನಾವು ಅಲ್ಲಿ ಮಾಡಿದೀವಿ. 7.5 ಹೆಕ್ಟರ್ ಏರಿಯಾದನ್ನ ಉದ್ಯಾನವನವಾಗಿ ನಾವು ನಿರ್ಮಿಸಿದೀವಿ. ಆಮೇಲೆ ಸುಮಾರು 16,886 ಸ್ಕ್ವೇರ್ ಮೀಟರ್ ಹುಲ್ಲು ಹಾಸು ಅಂತೇಳಿ ಗ್ರಾಸ್ ಲ್ಯಾಂಡ್ ಅನ್ನ ನಾವು ಅಲ್ಲಿ ಮಾಡಿದೀವಿ. ಸಾರ್ವಜನಿಕರ ಓಡಾಟಕ್ಕಾಗಿ 350 ಮೀಟರ್ನ ಇಂಟರ್ಲಾಕ್ ಅಳವಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಅಲ್ಲದೆ ಸುಮಾರು 20 ಆಸನ ವ್ಯವಸ್ಥೆಗಳನ್ನ ಟ್ರೀ ಪಾರ್ಕಿನಲ್ಲಿ ನಾವು ಮಾಡಿದ್ದೀವಿ. ಮಕ್ಕಳಿಗೆ ಆಟ ಆಡಲಿಕ್ಕೆ ಸುಮಾರು 10 ವಿವಿಧ ರೀತಿಯ ಆಟಿಕೆ ಮಾದರಿ ಸಾಮಾನುಗಳನ್ನೆಲ್ಲ ನಾವು ಅಲ್ಲಿ ಅಳವಡಿಸಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಮುಕ್ತ ಪ್ರವೇಶ, ಮತ್ತು ಇದನ್ನ ಟ್ರೀ ಪಾರ್ಕ್ಗೆ ಜನರು ಬರಲಿಕ್ಕೂ ಮುಕ್ತ ಪ್ರವೇಶನ ನಾವು ಅಲ್ಲಿ ಏರ್ಪಾಡು ಮಾಡಿಕೊಟ್ಟಿದ್ದೀವಿ. ಆಮೇಲೆ 2019-20 ಟ್ರೀ ಪಾರ್ಕಿಗೆ ಪೂರ್ತಿ ಕಂಪೌಂಡ್ ವ್ಯವಸ್ಥೆನ ನಾವು ಮಾಡಿರ್ತೀವಿ. ಅಲ್ಲದೆ 2019-20 ನೀವು ನೋಡ್ತೀರಿ ಎಂಟ್ರೆನ್ಸ್ ಗೇಟ್ ಎಲ್ಲ ಮಾಡಿಫೈ ಮಾಡಿ ಅಟ್ರಾಕ್ಟಿವ್ ಆಗಿರುವಂತಹ ಎಂಟ್ರೆನ್ಸ್ ಗೇಟ್ ಅನ್ನ ನಾವು ಅಲ್ಲಿ ಮಾಡಿದೀವಿ. ಅಲ್ಲದೆ ಅಲ್ಲಿ ನಾವು ಇಂಟರ್ಪ್ರಿಟೇಷನ್ ಸೆಂಟರ್ನ ಕೂಡ ಮಾಡಿದೀವಿ. ಯಾರೇ ಈಗ ಮಕ್ಕಳಿಗೆಲ್ಲ ನಾವು ಅರಣ್ಯ ಇಲಾಖೆಯಿಂದ ಚಿನ್ನರವನ ಅಂತೇಳಿ ಕಾರ್ಯಕ್ರಮ ಮಾಡ್ತೀವಿ, ಅವರಿಗೆಲ್ಲ ಟ್ರೀ ಪಾರ್ಕ್ ತೋರಿಸಿ ಇಂಟರ್ಪ್ರಿಟೇಷನ್ ಸೆಂಟರ್ ಅಲ್ಲಿ ನೋಡಿದ್ರೆ ಎಲ್ಲ ಮಾಹಿತಿ ಗೊತ್ತಾಗುತ್ತಾರ, ಅದನ್ನ ನಾವು ಇಂಟರ್ಪ್ರಿಟೇಷನ್ ಸೆಂಟರ್ನ ಮಾರ್ಪಾಡು ಮಾಡಿದೀವಿ. ಆಮೇಲೆ 2020-21 ಕೂಡ ಸುಮಾರು 960 ವಿವಿಧ ಜಾತಿಯ ಗಿಡಗಳನ್ನ ನಾವು ಅಲ್ಲಿ ನೆಟ್ಟಿರ್ತೀವಿ ಟ್ರೀ ಪಾರ್ಕ್ ನಲ್ಲಿ. ಆಮೇಲೆ 2021-22 ಸುಮಾರು 450 ವಿವಿಧ ಜಾತಿಗಳನ್ನ ಗಿಡಗಳನ್ನ ನಾವು ನೆಟ್ಟು ಟ್ರೀ ಪಾರ್ಕ್ ನ ಅದಕ್ಕೊಂದು ಹೊಸ ಜೀವ ತುಂಬುವಂತ ಕೆಲಸ ನಾವು ಇಲಾಖೆಯಿಂದ ಅದಕ್ಕೆ ಮಾಡ್ತಾ ಇದೀವಿ. ಅದಾದ್ಮೇಲೆ ನಮ್ಮಲ್ಲಿ ಒಂದು ಮನ್ಮನೆ ಟಿಂಬರ್ ಡಿಪೋ ಅಂತೇಳಿ ತಾವು ನೋಡ್ಬೋದು, ತಳಗುಪ್ಪ ಹೋಗ್ಬೇಕಾದ್ರೆ ಲಾಸ್ಟ್ ನಮ್ಮ ಬೌಂಡ್ರಿಗೆ ಒಂದು ಡಿಪೋ ಇದೆ ಮನ್ಮನೆ ಡಿಪೋ ಅಂತೇಳಿ. ಅಲ್ಲಿ ಈ ವರ್ಷ ನಾವು ಏನ್ ಸೇಲ್ ಮಾಡಿದೀವಿ, ಸುಮಾರು 601 ಲಾಟ್ಗಳನ್ನ ನಾವು ಸೇಲಿಗೆ ಇಟ್ಟಿದ್ವಿ. ಅದರಲ್ಲಿ 577 ಲಾಟ್ಗಳು ಹರಾಜು, ಸುಮಾರು 96% ಲಾಟ್ಗಳು ಹರಾಜಾಗಿರುತ್ತದೆ. ಆನ್ಲೈನ್ ಸೇಲ್ ನಾವು ಮಾಡ್ತೀವಿ. ಈ ಸಲ ಸರ್ಕಾರಕ್ಕೆ ನಾವು ಮಾಡಿದ ಸೇಲ್ನಿಂದ 2,80,46,928 ರೂಪಾಯಿಗಳ ಆದಾಯ ಸರ್ಕಾರಕ್ಕೂ ಬಂದಿರುತ್ತದೆ. ನಮ್ಮ ಸಿದ್ದಾಪುರ ರೇಂಜಿನಲ್ಲಿ 37 ಗ್ರಾಮ ಅರಣ್ಯ ಸಮಿತಿಗಳಿದೆ, ಅದರಲ್ಲಿ ಸುಮಾರು 25 ಗ್ರಾಮ ಅರಣ್ಯ ಸಮಿತಿಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆ ಗ್ರಾಮ ಅರಣ್ಯ ಸಮಿತಿಯಿಂದ ಕಟಾವಣೆ ಆದ ನೆಡುತೋಪುಗಳಿಂದ ಬಂದ ಲಾಭಾಂಶದಲ್ಲಿ 2021-22 ಈ ಎರಡು ವರ್ಷ ನಾವು ಸುಮಾರು 76,81,067 ರೂಪಾಯಿ ಗ್ರಾಮ ಅರಣ್ಯ ಅಭಿವೃದ್ಧಿ ನಿಧಿ ಹಾಗೂ ಗ್ರಾಮ ಅಭಿವೃದ್ಧಿ ನಿಧಿಗೆ VDF ಹಾಗೂ UAPDF ಏನಂತೀವಿ ಅದಕ್ಕೆ ನಾವು ಕೊಟ್ಟಿರ್ತೀವಿ. ಅಲ್ಲದೆ ಈಗಾಗಲೇ ಈ 29,33,216 ರೂಪಾಯಿಗಳ ಪ್ರಸ್ತಾವನೆ ಕೂಡ ನಾವು ಕಳಿಸಿಕೊಟ್ಟಿರ್ತೀವಿ ಮೇಲಾಧಿಕಾರಿಗಳಿಗೆ. ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಕತ್ಲೇಖಾನ್, ಈ ನಮ್ ಕತ್ಲೇಖಾನ್ ಸ್ಪೆಷಲ್ ಕತ್ಲೇಖಾನ್ಕಿಂತ ಮುಂಚೆ ನಮ್ ಸಿದ್ದಾಪುರ ವಲಯದಲ್ಲಿ 10 ಹೆಕ್ಟರ್ ಸ್ವಾಂಪ್ ಪ್ರದೇಶ ನಮ್ ಸಿದ್ದಾಪುರ ರೇಂಜ್ ಅಲ್ಲಿ ಸಿಗುತ್ತೆ, ಈ ಮಲೆಮನೆ ಹೆಜ್ಜಿನಿ ಭಾಗದಲ್ಲಿ. ಅದರಲ್ಲಿ ಸುಮಾರು ನಮ್ ಸಿದ್ದಾಪುರ ತಾಲೂಕಿನಲ್ಲಿ 50 ಸ್ವಾಂಪ್ ಸ್ಪೀಸೀಸ್ ಗಳನ್ನ ಐಡೆಂಟಿಫೈ ಮಾಡಿದ್ರು ಸೈಂಟಿಸ್ಟ್ ಗಳು. ಅದರಲ್ಲಿ ಸುಮಾರು 17 ಜಾತಿ ಸ್ಪೀಸೀಸ್ ಗಳು ಅವನತಿ ಹೊಂದಿದೆ, ಬಾಕಿ ಉಳಿದಿರುವಂತವು ಸಿದ್ದಾಪುರ ತಾಲೂಕಿನಲ್ಲಿ ಕಂಡು ಬರುತ್ತದೆ. ಸಿದ್ದಾಪುರ, ಕ್ಯಾದಗಿ, ಕೆಲವೊಂದು ಜಾನ್ಮನೆ ಪಾರ್ಟ್ ಅಲ್ಲಿ ಸ್ವಾಂಪ್ ಸ್ಪೀಸೀಸ್ ಗಳು ಕಂಡು ಬರುತ್ತದೆ. 18 ನಾವು ಆರ್ಟಿಫಿಷಿಯಲ್ ಆಗಿ ಸ್ವಾಂಪ್ ನೆಡುತೋಪುಗಳನ್ನ ನಮ್ ಸಿದ್ದಾಪುರ ರೇಂಜ್ ನಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಸುಮಾರು 3 ಹೆಕ್ಟರ್ ಗಳ ಆರ್ಟಿಫಿಷಿಯಲ್ ಸ್ವಾಂಪ್ ನೆಡುತೋಪುಗಳನ್ನು ಕೂಡ ನಾವು ಸಿದ್ದಾಪುರ ರೇಂಜ್ ಅಲ್ಲಿ ಮಾಡಿದೀವಿ. ಆಮೇಲೆ ಈ ವರ್ಷ ಈ ಸ್ವಾಂಪ್ ಗಳ ಒಂದು ಹೊಸ ಜೀವ ಕೊಡ್ಲಿಕ್ಕೆ ಸರ್ಕಾರ ಸ್ವಾಂಪ್ ಮೇಲೆ ಹೊಸ ಹೊಸ ಯೋಜನೆಗಳನ್ನ ಈ ವರ್ಷದಿಂದ ಜಾರಿಗೂ ತರ್ತಾ ಇದೆ. ಅದರ ಮೇಲೆ ಹೆಚ್ಚಿನ ಒಂದು ಜಾಗೃತಿ ಹಾಗೂ ಕಾನ್ಸಂಟ್ರೇಷನ್ ಕೂಡ ಸರ್ಕಾರ ಮಾಡ್ತಾ ಇದೆ. ಅಲ್ಲದೆ ನಮ್ಮಲ್ಲಿ ಸೆಮಿಕಾರ್ಪಸ್ ಕತ್ಲೇಕಾನನ್ಸಿಸ್ ಇಡೀ ಜಗತ್ತಿನಲ್ಲಿ ಈ ಕತ್ಲೇಕಾನನಲ್ಲಿಯೇ ಕಂಡು ಬರ್ತದೆ. ಅದನ್ನು ಬಿಟ್ಟು ಮತ್ತೆ ಸುಮಾರು ನಿತ್ಯ ಹರಿದ್ವರ್ಣದ ಸ್ಪೀಸೀಸ್ ಗಳು ಕತ್ಲೇಕಾನದಲ್ಲಿ ನಾನು ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಕಾನು, ಕಿಂದಳ, ಕುಂಕುಮ ಮರ, ಕರಿಮರ, ಗರ್ಜನ, ಸುರೇಹೊನ್ನೆ, ಹೈಗ, ಪಾಂಡವರ ಅಡಿಕೆ, ಹೆಡಮಂಗಲ, ಹೆನ್ನೆರಳು, ಮದ್ದಾಲೆ, ರಾಮಪತ್ರೆ, ಕೆಂಪು ನೇರಳೆ, ಈ ತರದ ಇವು ಸುಮಾರು ಎವರ್ಗ್ರೀನ್ ಸ್ಪೀಸೀಸ್ ಗಳು, ನಮ್ಮ ವಿಶೇಷ ಜಾತಿಯ ಸ್ಪೀಸೀಸ್ ಗಳು ಇವು ಕತ್ಲೇಕಾನ ಭಾಗದಲ್ಲಿ ನಮಗೆ ಕಂಡು ಬರುತ್ತದೆ. ಇದ್ ಬಿಟ್ಟು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಮತ್ತು ವಿಶೇಷವಾಗಿ ಅರಣ್ಯದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ LTM ನಿಮ್ಗೆಲ್ಲ ಗೊತ್ತಿರಬಹುದು, ಸಿಂಗಳಿಕ ಲೈನ್ ಟೇಲ್ಡ್ ಮಕಾಕ್ ಅಂತೇಳಿ ಒಂದು ವಿಶೇಷ ಜಾತಿಯ ಮಂಗ, ಇದು ಈ ಭಾಗದಲ್ಲಿ ಗೇರುಸೊಪ್ಪ, ಸಿದ್ದಾಪುರ, ಕ್ಯಾದಗಿ ಈ ಭಾಗದಲ್ಲಿ ಕಂಡು ಬರುತ್ತದೆ. ಸೊ ಇಲ್ಲಿ 2-3 ಗ್ರೂಪ್ಗಳು, ಒಂದು ಗ್ರೂಪ್ ನಲ್ಲಿ ಸುಮಾರು 12-13 ಇರ್ತಾವ ಮಂಗಗಳು. ಟೈಗರ್ ಸೆನ್ಸಸ್ ಕ್ಯಾಮ್ರಾ ಅಳವಡಿಸಿದ್ವಿ, ಆ ಕ್ಯಾಮ್ರಾದಲ್ಲಿ ಕೂಡ ಅವು LTM ಫೋಟೋದಲ್ಲಿ ಬಿದ್ದಿದೆ. ಇಷ್ಟು ಇದು ನಮ್ಮ ಸಿದ್ದಾಪುರ ರೇಂಜಿನಲ್ಲಿ ಮಾಡ್ತಾ ಇರುವಂತಹ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಗಳು, ನರ್ಸರಿಗಳು, LTM ಡಿಪೋ, ಟ್ರೀ ಪಾರ್ಕ್. ಇದನ್ನ ಬಿಟ್ಟು ನಾವು ಯಾವ್ಯಾವ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಮ್ಮಲ್ಲಿ KFDF ಅಂತೇಳಿ ಒಂದು ಯೋಜನೆ ಇರುತ್ತೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಾಂಪ ಅನ್ನುವಂತಹ ಒಂದು ಯೋಜನೆ ಇರುತ್ತೆ, ಅದಲ್ಲದೆ ಗ್ರೀನ್ ಇಂಡಿಯಾ ಮಿಷನ್ ಅಂತೇಳಿ ಇದೊಂಥರ ವಿಶೇಷವಾದ ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆ. ಸೊ ಈ ಎಲ್ಲಾ ಯೋಜನೆಗಳಲ್ಲಿ ನಾವು ಟ್ರೀ ಪಾರ್ಕ್ ಅಂತೇಳಿ, ಟಿಂಬರ್ ಹೆಡ್ ಅಂತೇಳಿ, ಈ ಎಲ್ಲಾ ಯೋಜನೆಗಳಲ್ಲಿ ನಾವು ಈ ಎಲ್ಲಾ ಕಾರ್ಯಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಆಮೇಲೆ ಸಿದ್ದಾಪುರ ತಾಲೂಕಿನ ಈ ಸಿದ್ದಾಪುರ ರೇಂಜಿಗೆ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟಿನ ಗ್ರೀನ್ ಇಂಡಿಯಾ ಮಿಷನ್ ಅಂತೇಳಿ ಒಂದು ಯೋಜನೆ, ಅದು ಇಡೀ ಕರ್ನಾಟಕದಲ್ಲಿ 3 ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಒಂದನೇದು ಚಿಂಚೋಳಿಯಲ್ಲಿ, 2 ಅರ್ಕಲ್ಗೂಡು, ಅದ್ ಬಿಟ್ರೆ ಸಿದ್ದಾಪುರ. ಇದು ಗ್ರೀನ್ ಇಂಡಿಯಾ ಮಿಷನ್ ಅಂತೇಳಿ ಸರ್ಕಾರದಿಂದ ಇಲ್ಲಿ ಮಂಡ್ಲಿಕೊಪ್ಪ ರಿವರ್ ಬ್ಯಾಂಕ್ ಅಂತಿದೆ, ಮಂಡ್ಲಿಕೊಪ್ಪ ನದಿ ಅಂತೇಳಿ, ಅದರ ಅಕ್ಕಪಕ್ಕ ಇರುವಂತಹ 10 VFCಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 10 VFC ಮುಖಾಂತರ ಅರಣ್ಯೀಕರಣ ಅದರ ಜೊತೆ ಅಲ್ಲಿ ಇರುವಂತಹ ಜನರ ಒಂದೇನು ಜೀವನ ಶೈಲಿಯನ್ನ ಬದಲ್ ಮಾಡಲಿಕ್ಕೆ ಏನೇನು ಅನುಕೂಲಕರ ರೀತಿ ಆಗುತ್ತದೆ ಆ ತರ ಆ ಯೋಜನೆಯನ್ನ ರೂಪಿಸಿದ್ದಾರೆ. ನಿಡುಗುಡಿನಲ್ಲಿ 6 VFC ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಸಿದ್ದಾಪುರ್ನಲ್ಲಿ 4 VFC ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರದಿಂದ ಒಂದು 100 ರೂಪಾಯಿ ಫಂಡ್ ರಿಲೀಸ್ ಆಗತ್ತಂತಂದ್ರೆ ಅದಕ್ಕೆ ಅಡಿಷನಲ್ ಆಗಿ ಏನು ಕಾಡಿನಂಚಿನ ಜನರು ಏನು ಕಾಡಿನ ಮೇಲೆ ಅವಲಂಬನೆ ಆಗಿರ್ತಾರೆ ಆ ಪ್ರೆಷರ್ ಅನ್ನ ಕಡಿಮೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ 35% 100 ರೂಪಾಯಿಗೆ 35 ರೂಪಾಯಿನ ಸರ್ಕಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವರ ಜೀವನ ಶೈಲಿ ಇದನ್ನ ಮಾಡಲಿಕ್ಕೆ ಬರ್ತದೆ. ಅಂದ್ರೆ 100 ರೂಪಾಯಿ ಅರಣ್ಯ ಅಭಿವೃದ್ಧಿಗೆ ಬಂದ್ರೆ 35 ರೂಪಾಯಿ ಅವರ ಜನರ ಅಭಿವೃದ್ಧಿಗೆ ಅಡಿಷನಲ್ ಆಗಿ ಇದಾಗ್ತದೆ. ಬಟ್ ಈ ವರ್ಷದಿಂದ ಅದನ್ನ 20% ಮಾಡಿದ್ದಾರೆ 22-23. ಒಂದ್ ಕಡೆ ನಾವು ಬೇರೆ ಬೇರೆ ಅರಣ್ಯ ಅಭಿವೃದ್ಧಿಗೆ ಬೇರೆ ಬೇರೆ ಮಾಡೆಲ್ಗಳಲ್ಲಿ ನಾವು ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ. ಹೆಂಗಂತಂದ್ರೆ ರಸ್ತೆ ಬದಿ ಆಗಿರ್ಬೋದು, ಈ ಬೆಟ್ಟ ಲ್ಯಾಂಡ್ ಗಳಲ್ಲಿ, ಅದಾದ್ಮೇಲೆ ಅರ್ಬನ್ ಪೆರಿ ಅರ್ಬನ್ ಅನ್ನುವಂತ ಫಾರೆಸ್ಟ್ ಹಾಗೂ ಈ ಅರ್ಬನ್ ಏರಿಯಾ ಬೆಲ್ಟ್ ಗಳಲ್ಲಿ ನೆಡುತೋಪುಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ರೈತರ ಜಮೀನುಗಳಲ್ಲಿ ನೆಡುತೋಪುಗಳನ್ನ ಮಾಡಿಕೊಡೋದಾಗಿರ್ಬೋದು, ಈ ತರದ ಒಂದು ಬೇರೆ ಬೇರೆ ಮಾಡೆಲ್ಗಳಲ್ಲಿ ನಾವು ಗ್ರೀನ್ ಇಂಡಿಯಾ ಮಿಷನ್ ಗಳಲ್ಲಿ ಕೆಲಸ ಮಾಡ್ತೀವಿ. ಅದಲ್ಲದೆ ಜನರ ಅಭಿವೃದ್ಧಿಗಾಗಿ ಬೇರೆ ಬೇರೆ ಯೋಜನೆಗಳು, ಈ ಇದರಲ್ಲಿ ಸುಮಾರು ನಾವು 1,700 ಜನರಿಗೆ ಡಿಫ್ರೆಂಟ್ ಯೋಜನೆಗಳಲ್ಲಿ ನಾವು ಅವರಿಗೆ ಫಲಾನುಭವಿಗಳು ಅದರ ಒಂದು ಇದನ್ನ ಅನುಕೂಲತೆಯನ್ನ ಪಡೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ನೀವೆಲ್ಲ ಹಿಂದೆ ಕಾರ್ಯಕ್ರಮಗಳಲ್ಲಿ ನೋಡಿದಿರಿ ಗ್ರೀನ್ ಇಂಡಿಯಾ ಮಿಷನ್ ಅದು, ಅವರಿಗೆ ಹೊಲಿಗೆ ತರಬೇತಿ ಕೊಟ್ಟು ಹೊಲಿಗೆ ಯಂತ್ರಗಳನ್ನ ಕೊಡೋದಾಗಿರ್ಬಹುದು, ಅಲ್ಲದೆ ಅವರಿಗೆ ಕಂಪ್ಯೂಟರ್ ಸ್ಟೂಡೆಂಟ್ ಗಳಿಗೆ ಏನ್ 10 VFC ಇರುವಂತಹ ಸ್ಟೂಡೆಂಟ್ ಗಳಿಗೆ ಕಂಪ್ಯೂಟರ್ ತರಬೇತಿ ಕಿಯೋನಿಕ್ಸ್ ಇಂದ ಕೊಡಿಸಿ ಅದರ ಸರ್ಟಿಫಿಕೇಟ್ ಕೊಡಿಸೋದಾಗಿರ್ಬಹುದು, ಅದೇ ತರ ಕಾರ್ ಡ್ರೈವಿಂಗ್ ತರಬೇತಿಯನ್ನ ಕೊಟ್ಟು ಅವರಿಗೆ ಲೈಸೆನ್ಸ್ ಅನ್ನ ಕೊಡೋದಾಗಿರ್ಬಹುದು, ಅಥವಾ ಜೇನು ಪೆಟ್ಟಿಗೆಗಳನ್ನ ಕೊಡುವಂತಹ ಒಂದು ಇದನ್ನಾಗಿರ್ಬಹುದು, ಆಮೇಲೆ ಸೋಲಾರ್ ಲ್ಯಾಂಪ್ಗಳು, LPG ಸಿಲಿಂಡರ್ಗಳು, ಈ ತರ ಅನೇಕ ಇದನ್ನ ಅವ್ರದ್ದು ಏನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಅನುಗುಣವಾಗಿ ನಾವು ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಅವರಿಗೆ ಕೊಡ್ತಾ ಇದೀವಿ. ಸುಮಾರು 1,700 ಜನರು ಅದರ ಯೋಜನೆಯ ಒಂದು ಇದನ್ನ ಪಡ್ಕೊಂಡಿದ್ದಾರೆ ಲಾಭವನ್ನ. ಪ್ರತಿ ವರ್ಷನೂ June 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಲಾಖೆಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಅದೇ ರೀತಿ ಈ ವರ್ಷ ಬಿತ್ತೋತ್ಸವ ಎನ್ನುವ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಕ್ಯಾದ್ಗಿ ವಲಯದಲ್ಲೂ ಕೂಡ ಶಾಲೆಯಲ್ಲಿ ಮತ್ತು ನಮ್ಮ ಅಲ್ಲಿ ಬರುವಂತಹ ಗ್ರಾಮ ಅರಣ್ಯ ಸಮಿತಿಗಳ ಸದಸ್ಯರನ್ನು ಒಳಗೊಂಡು ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳು ಮತ್ತು ಇತರೆ ಕೆರೆ ಮತ್ತು ನದಿ ಪಾತ್ರದಲ್ಲಿ ಬೀಜಗಳನ್ನು ಬಿತ್ತುವುದರ ಮೂಲಕ ನಮ್ಮ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕರಿಗಳಿಗೆ ಪರಿಸರ ದಿನಾಚರಣೆಯನ್ನು ಮತ್ತು ಅದರ ಮಹತ್ವವನ್ನು ಮತ್ತು ಗಿಡ ಬೆಳೆಸುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದು ಆ ಪ್ರಕಾರ June 5 12 ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದನ್ನ ಹಂತ ಹಂತವಾಗಿ ಪ್ರತಿದಿನಗಳನ್ನು ನಾವು ಮಾಡ್ತಾ ಇದೀವಿ. ವಿಶೇಷವಾದಂತಹ ಪರಿಸರದಲ್ಲಿ ನಮ್ಮ ಈ ಕ್ಯಾದ್ಗಿ ವಲಯದಲ್ಲಿ ಲೋಕಲ್ ಆಗಿ ಬೆಳೆಯುವಂತಹ ಬೀಜಗಳನ್ನು ನಾವು ಬಿತ್ತುವುದರ ಮುಖಾಂತರ ಮತ್ತು ಗಿಡಗಳನ್ನು ನೆಡುವುದರ ಮುಖಾಂತರ ಆಚರಣೆ ಮಾಡ್ತಾ ಇದೀವಿ. ವನ್ಯಜೀವಿಗಳ ಸಂರಕ್ಷಣೆ ಅದು ಕೂಡ ಇದರದೊಂದಿಗೆ ಆಗ್ತದೆ. ಕೆಲವೊಂದು ವೈಲ್ಡ್ ಫ್ರೂಟ್ ಸ್ಪೀಸೀಸ್ ನ ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಮತ್ತೆ ಜೊತೆಗೆ ಅದಕ್ಕೆ ಆವಾಸ ಸ್ಥಾನಕ್ಕೆ ಬೇಕಾದಂತಹ ಹ್ಯಾಬಿಟೇಟ್ ಇಂಪ್ರೂವ್ಮೆಂಟ್ಗೆ ಏನೇನು ಬೇಕಾದಂತಹ ಕಾರ್ಯಕ್ರಮಗಳು ಕೂಡ ಮಾಡ್ತೇವೆ. ಈ ಕಾರ್ಯಕ್ರಮದ ಜೊತೆಗೆ ಅಲ್ಲದೆ ಇದ್ರು ಬಟ್ ನಾವು ನಿರಂತರವಾಗಿ ನಮ್ಮ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ನ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಂತವಾಗಿ ಮಾಡ್ತಾನೆ ಬರ್ತಾ ಇದ್ವಿ. ನಮ್ಮ ವಿಶ್ವ ಪರಿಸರದ ದಿನಾಚರಣೆಯ ಈ ವರ್ಷದ ಥೀಮು ಇರುವುದೊಂದೇ ಭೂಮಿ ಅಂತೇಳಿ. ಈ ಭೂಮಿ ಮೇಲೆ ಬಿಟ್ಟರೆ ಮತ್ತೆ ಬೇರೆ ಕಡೆ ಎಲ್ಲಿ ಯಾವ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಭೂಮಿ ಇರಬೇಕಂತಂದ್ರೆ ಗಿಡ ಮರಗಳು ಇರಲೇಬೇಕು, ಕಾಡು ಇರಬೇಕು. ಹಾಗಾಗಿ ಪ್ರತಿಯೊಬ್ಬರು ಯಾವುದಾದ್ರೂ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ಈ ಪರಿಸರವನ್ನು ಉಳಿಸೋದ್ರ ಮುಖಾಂತರ ಈ ಭೂಮಿ ಉಳಿಸಬೇಕಂತ ಕೇಳ್ತೇನೆ. ಸಿದ್ದಾಪುರದ ವಲಯ ಅರಣ್ಯ ಅಧಿಕಾರಿ ಶಿವಾನಂದ್ ನಿಂಗಾಣಿ ಹಾಗೂ ಕ್ಯಾದಿಗಿ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ MS ಅವರಿಂದ ಸಿದ್ದಾಪುರ ವಲಯದ ಅರಣ್ಯದ ಮಾಹಿತಿಯನ್ನ ತಿಳಿದುಕೊಂಡಿರಿ. जो ये अंदाजों रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना चाहिए, शुद्धता चलती माटी की तरफ और लो पहली वाली बात कहा, पर हम तो सभी डाले सब नहीं आज भी लाखों जागरूक किसान परंपरागत विधि से फसलवार है, पर्चा पत्र और उपज की कीमत भी बेहतर पा रहे हैं। सच है? एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी ऐसे जैविक खेती शुरू करूँगा। माटी से प्रेम की परंपरा है, परंपरागत खेती। ಈಗ ಕೇಳಿ, ತೋಟಗಾರಿಕೆಯ ಜೊತೆಗೆ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಜೊಯ್ಡಾ ತಾಲೂಕಿನ ಚಾಪೋಲಿ ಗ್ರಾಮದ ಸೂರಜ್ ಬಸವರಾಜ್ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ. ನನ್ನ ತೋಟ 4 ಎಕರೆ 38 ಗುಂಟೆ. ನಾ ಬೆಳೆದಿರೋದು ಎಲ್ಲ ಅಡಿಕೆ, ಜೊತೆಗೆ ಮಿಶ್ರ ಬೆಳೆಯಾಗಿ ತೆಂಗು, ದಾಲ್ಚಿನಿ, ಕೋಕೋ ಮತ್ತೆ ಜೊತೆಗೆ ಕಾಳುಮೆಣಸು, ಇಷ್ಟು ನಾನು ಸದ್ಯಕ್ಕೆ ಬೆಳೆಸಿರೋದು. ನೀವು ಬೆಳೆಸ್ತಾ ಇದ್ರೋ ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಮಾಡಿರೋದು 1/2 ಎಕರೆ. ಅದರ ನಂತರ ನಾನು ಡಿಪ್ಲೊಮಾ ಮುಗಿಸ್ಕೊಂಡು ಆಮೇಲೆ ತಂದೆಯವ್ರ ಜೊತೆಗೆ ಕೃಷಿ ಮಾಡೋಣ ಅಂತ ಒಂದು ಇದರಿಂದ ನಾನು ಇಲ್ಲಿ ಬಂದ್ಕೊಂಡು ಅಡಿಕೆ ಜೊತೆಗೆ ಕಾಳುಮೆಣಸು ಮತ್ತೆ ದಾಲ್ಚಿನಿ ಜೊತೆಗೆ ಕೋಕೋ ಅಂತ ಹೊಸ ಬೆಳೆ, ಕೋಕೋ ಲೈಕ್ ಚಾಕ್ಲೇಟ್, ಅದನ್ನೊಂದು ಬೆಳೆಸ್ತಾ ಇದ್ದೀನಿ. ಜೊತೆಗೆ ಕಾಳುಮೆಣಸು ಆಯ್ತು, ಆಮೇಲೆ ಜಾಯಿಕಾಯಿ ಇವನ್ ಜೊತೆಗೆ ಬೆಳೆಸ್ತಾ ಇದ್ದೇನೆ ಸರ್. ಈಗ ನಿಮಗೆ ಇಳುವರಿ ಕೊಡ್ತಾ ಇದಾವ? ಹಾ ಸರ್, ತೆಂಗು ಇಳುವರಿ ಆಗಿದೆ. ಅಡಿಕೆ ನಂದು ಇವಾಗ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಈ ವರ್ಷದಿಂದ ಒಂದು ಪ್ರತಿಯೊಂದು ಅಡಿಕೆ ಗಿಡಕ್ಕೆ 3-3 ಗೊಂಚಲ ತರ ಈ ತರ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇನ್ನು ಈ ವರ್ಷ ನಾನು ಹಚ್ಚಿರೋದು 1,000 ಗಿಡ, ಅವು ಬೆಳೀತಾ ಇದಾವೆ, 1 ವರ್ಷ ಆಯ್ತು. ಅಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಐತೆ ಅಲ್ಲ? ಹಾ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ನಮ್ಮ ತಂದೆಯವರು ಹೇಳ್ಕೊಟ್ಟಿರ್ತಾರ 9 to 9 ಅಂತ. ಅದು ನಾನು ಮಾಡಿದ್ದೇನೆ 700 ಗಿಡ ಆ ಥರ 9 to 9 ಮಾಡಿರೋದು. ಇವಾಗ ಒಂದು 1,000 ಗಿಡ ಹಚ್ಚಿದ್ದು ನಾನು 7 to 7 ಅಂತ ನನ್ನ ಒಂದು ಒಂದು ಅನಿಸಿಕೆಯಿಂದ ಸ್ವಲ್ಪ ಕಡಿಮೆ ಅಂತರದಿಂದ ಏನು ಮಾಡಬಹುದು ಅಂತ ನಾನು ಮಾಡ್ತಾ ಇದ್ದೇನೆ. ಈವರೆಗೂ ಅದರದೊಂದು ಚೆನ್ನಾಗಿದೆ ಅಷ್ಟೇ. ಇನ್ನೂ ಅಂಥದ್ದು ತೋಟ ನಿಮಗೆ ಇಳುವರಿ ಹೇಗೆ ಕೊಡುತ್ತ ಏನು ಅಂತ ಗೊತ್ತಿಲ್ಲ. ಹಾ, ಅದು 7 to 7 ಯಾವ ತರ ಅಂತ ಗೊತ್ತಿಲ್ಲ, ಬಟ್ 9 to 9 ಇಳುವರಿ ಚೆನ್ನಾಗಿದೆ. ಗೊಬ್ಬರನು ಯಾವ್ದು ಬೇರೆ ಯೂಸ್ ಮಾಡ್ತಾ ಇಲ್ಲ, ಶಗಣಿ ಅಥವಾ ನಮ್ಮ ಈ ಕಾಡಿನ ಮಣ್ಣು ಆ ಮಣ್ಣನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ನಾನು. ಈವರೆಗೂ ಅದರದ್ದು ಉಪಯೋಗ ಚೆನ್ನಾಗಿದೆ. ಕಾಡಿನೊಳಗೆ ಇದ್ರಿ ನೀವು? ಹಾ ಸರ್, ಕಾಡಲ್ಲೇ ಇದೆ. ಸುತ್ತಮುತ್ತ ಮತ್ತೆ ತೋಟದವ ಕಾಡಿದೆಯಾ? ಸುತ್ತಮುತ್ತ ಜಾಸ್ತಿ ಇರೋದು 3 ಕಡೆ ಕಾಡಿರೋದು, ಒಂದ್ ಕಡೆ ಮಾತ್ರ ಸ್ವಲ್ಪ ಗದ್ದೆ ಅದು ಇದು ಇರೋದು ಅಷ್ಟೇ. ಈ ಮಣ್ಣು ಪರೀಕ್ಷೆ ಮಾಡಿಸಿದೀನಿ ಅಂತ ಹೇಳ್ತಾ ಇದ್ದೆ. ಹಾ, ವರ್ಷ ಪರೀಕ್ಷೆ ಮಾಡಿಸ್ತೇನೆ ಸರ್. ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಹಾಕಿಸ್ತಿರ್ತೇನೆ. ವರ್ಷ ಆಲ್ಮೋಸ್ಟ್ ನನಗೆ ಸುಣ್ಣದ ಅಂಶ ಅಥವಾ ಬೇರೆ ಯಾವ್ದಾರ ಒಂದು ಅಂಶ ಕಡಿಮೆ ಇರುತ್ತೆ, ಅದನ್ನ ಹಾಕ್ತಾ ಇರುತ್ತೇನೆ ಅಷ್ಟೇ. ರಾಸಾಯನಿಕ ಮೂಲದಿಂದ ಹಾಕುದು? ಹೌದು ಸರ್, ರಾಸಾಯನಿಕ. ಸಾಮಾನ್ಯವಾಗಿ ಹೆಚ್ಚು ಮಳೆ ಆಗುವ ಪ್ರದೇಶದೊಳಗೆ ಸುಣ್ಣದ ಅಂಶ ಕಡಿಮೆ ಇರುತ್ತೆ. ಹಾ, ಅದನ್ನೇ ಅವರು ಹೇಳ್ತಾ ಇರೋದು. ನಾನು ಅದು ವರ್ಷ ಮಾಡಿಸ್ತೇನೆ ಸರ್. ಸುಣ್ಣ ಎಷ್ಟು ಹಾಕ್ತೀರಿ? ಅವರು ಇಷ್ಟು ಪ್ರಮಾಣ ಅಂತ ಹಾಕಿದಾಗ ನಾವು ಒಂದೊಂದು ಗಿಡಕ್ಕೆ ಇಂತಿಷ್ಟು ಅಂತ ಒಂದು ಲೆಕ್ಕದಿಂದ, ಅಂದ್ರೆ ಗೊಬ್ಬರ ತಗೊಳ್ಬೇಕಾದ್ರೆ ಅವರ ಸುಣ್ಣದ ಪ್ರಮಾಣ ಇರೋದ್ರ ಗೊಬ್ಬರ ತಗೊಳ್ತೇವೆ ಸರ್. ಇಲ್ಲ, ಜಾಸ್ತಿ ಮಾಡಿ ಶಗಣಿನೇ ಜಾಸ್ತಿ ನಮ್ದು. ಸುಣ್ಣ ಹಾಕೋದ್ರಿಂದ ಅನುಕೂಲ ಇದೆ ಅಂತ ಅನ್ಸಿದ್ಯಾ? ಅನ್ಸಿದೆ ಸರ್. ಆಲ್ಮೋಸ್ಟ್ ಇವಾಗ 7.5 ಸ್ವಲ್ಪ ಜಾಸ್ತಿ ಇದೆ. ನಮ್ ಕಡೆ ಜಾಸ್ತಿ ಏನಂದ್ರೆ ಈಗ ನಮ್ ಕಾಡಲ್ಲಿ ಇರೋದ್ರಿಂದ ಸೂರ್ಯನ ಬೆಳಕು ಸ್ವಲ್ಪ ಕಡಿಮೆ, ಗಿಡಗಳು ತುಂಬಾ ಎತ್ತರವಾಗಿ ಹೋಗುತ್ತೆ, ಅದೊಂದು ಪ್ರಮಾಣ ಅದೇನೋ ಗೊತ್ತಾಗ್ಬೇಕಂತ ಇದೆ ಅಷ್ಟೇ. ಸುತ್ತ ಕಡೆ ಕಾಡಿದ್ದಾಗ ಇವು ಕಾಡಿನ ಮಧ್ಯ ಇರುವಾಗ ಸೂರ್ಯನ ಬೆಳಕನ್ನ ಪ್ರೀತಿಸ್ಲಿಕ್ಕೆ ಹೋಗ್ತಾವ. ಸೂರ್ಯನ ಬೆಳಕು ಬೇಕು ಬೇಕು ಬೇಕು ಅಂತೇಳಿ ಹಂಗಾಗಿ ಒಂದಕ್ಕಿಂತ ಒಂದು ಸ್ಪರ್ಧೆ ಮಾಡ್ತಾ ಇರ್ತಾವ. ಅದಕ್ಕೆ ಮೇಲೆ ಹೋಗ್ತಾವ. ಅದೇ ಅದೇ ಅನ್ಸುತ್ತೆ. ಇವಾಗ ಇನ್ನೂ ಕಲಿಬೇಕು ಸರ್, ನಾನು ಇನ್ನೂ ತುಂಬಾ ಚಿಕ್ಕ ಈ ಫೀಲ್ಡ್ ಅಲ್ಲಿ, ಇನ್ನೂ ಕಲಿಯೋದು ತುಂಬಾ ಇದೆ. ಸಗಣಿ ಗೊಬ್ಬರ ಮನೆಯಿಂದ ಅಥವಾ ಹೊರಗಿಂದ ತುಂಬರ್ತೀರೋ ಹೇಗೆ? ಇಲ್ಲ, ಮನೆಯಿಂದನೂ ಸ್ವಲ್ಪ ಉಂಟು, ಇಲ್ಲ ಹೊರಗಿಂದನೂ ಸ್ವಲ್ಪ ತಗೊಂಬರ್ತೇವೆ ಸರ್. ಶಗಣಿ ಗೊಬ್ಬರ ಜಾಸ್ತಿ ನಾನು ಇದನ್ ಮಾಡೋದು, ಬೇರೆ ಯಾವ ಗೊಬ್ಬರನು ಯಾವ್ದು ಏನು ಹಾಕ್ತೀರಿ? ಅದನ್ನ 2 ಬುಟ್ಟಿ ತರ ಒಂದ್ ಗಿಡಕ್ಕೆ ಹಾಕ್ತೇವೆ ಸರ್, ದೊಡ್ಡ ಗಿಡಕ್ಕೆ. ಚಿಕ್ಕ ಗಿಡಕ್ಕಾದ್ರೆ 1/2 ಬುಟ್ಟಿ ಹಾಕ್ತೇವೆ ಸರ್. ಅಷ್ಟು ಸಾಕು 1 ವರ್ಷಕ್ಕೆ? ಹಾ ಸಾಕು ಸರ್. ಮತ್ತೆ ಗರಿ ಬೀಳುತ್ತೆ, ಕಸ ತೆಗೆದಿದ್ದು, ಕಳೆ ತೆಗೆದಿದ್ದು, ಒಣಗಿದ್ದು, ಮೊಟ್ಟೆ ಇಂಥವೆಲ್ಲನೂ ಕೂಡ ಏನ್ ಮಾಡ್ತೀರಿ, ಹೇಗೆ ನಿರ್ವಹಿಸ್ತೀರಿ ಅವನ್ನೆಲ್ಲ? ಗರಿ ಬಿದ್ದಿದ್ದು ಇವೆಲ್ಲ ಒಂದ್ ಕಡೆ ಹಾಕೊಂಡು ಗೊಬ್ಬರ, ಅದೇ ಗೊಬ್ಬರ ಆಗುತ್ತೆ ಸರ್. ಕಸಿ ತೆಗೆಯೋದು ಅಥವಾ ಕೊಳೆ ತೆಗೆಯೋದು ಅದನ್ನೆಲ್ಲ ಒಂದೇ ಕಡೆ ಇದ್ ಮಾಡ್ಕೊಂಡು ಅದೇ ಗೊಬ್ಬರ ರೀಯೂಸ್ ಅದನ್ನೇ ಮಾಡ್ತೇವೆ ತೋಟಕ್ಕೆ ಹಾಕೋದು. ಅಂದ್ರೆ ಅದನ್ನ ಒಂದ್ ಕಡೆ ತಿಪ್ಪೆಯಲ್ಲಿ ಹಾಕಿ ಕಳಿಸಿ ಆ ನಂತರ ಹಾಕೋದ? ಹಾ ಹೌದು ಸರ್, ತಿಪ್ಪೆಯಲ್ಲಿ ಹಾಕೊಂಡು ಅದನ್ನ ಕಲಸಿ ಅದರ ನಂತರ ಮತ್ತೆ ರೀಯೂಸ್. ಹೇಗೆ ಹಾಕೋದು ಅದನ್ನು ಕೂಡ? ಶಗಣಿ ತರ ನಾವು 2 ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕ್ತೀವಿ, ಸಗಣಿ ಇವತ್ತು ಹಾಕಿದ್ವಿ ಎರಡು ವರ್ಷದ ನಂತರ ಮತ್ತೆ ಅದು ಹಾಕ್ತೀವಿ, ಅದರಲ್ಲೇ ಮಿಕ್ಸ್ ಮಾಡಿ ಅದನ್ನೇ ಯೂಸ್ ಮಾಡೋದು ನಾವು. ಹಂಗೆ ಹಾಕೋದು ಒಳ್ಳೇದ? ಹಾಂ, ನನಗಂತೂ ಎಫೆಕ್ಟ್ ಕಾಣ್ತಾ ಇದೆ. ಏನು ಗಮನಿಸಿದ್ರಿ ಎಫೆಕ್ಟಲ್ಲಿ? ಇಳುವರಿ ಜಾಸ್ತಿ ಇದೆ. ನಮ್ಮ ತಂದೆ ಮುಂಚೆ ಮಾಡಬೇಕಾದ್ರೆ ಅದೇ ಅವ್ರದ್ದೊಂದು ಒಂದು 300 ಅಡಿಕೆ ಗಿಡ ಇದ್ದಾಗ ಅವರು ಅದರಲ್ಲೇ ಒಂದು 2 ಕ್ವಿಂಟಲ್ ವರ್ಷಕ್ಕೆ ತೆಗಿತಿದ್ರು. ಅದೇ ಒಂದು ಇದರಲ್ಲಿ ನಾನು ಮಣ್ಣು ಹಾಕಿ ಅದೇ ಗೊಬ್ಬರ ಹಾಕಿ ಅದರಲ್ಲೇ ಒಂದು 5 ಕ್ವಿಂಟಲ್ ತೆಗೆಯುವ ಥರ ಮಾಡಿದ್ದೇನೆ ಆ ಒಂದು ಇದರಿಂದ. ಅಂದ್ರೆ ನೀವು ಗೊಬ್ಬರ ಸರಿಯಾಗಿ ನಿರ್ವಹಣೆ ಮಾಡೋದು, ನಿರ್ವಹಣೆ ನೀರು ಪ್ರತಿಯೊಂದು ಗೊಬ್ಬರ ಎಲ್ಲ ನಾನು ನನಗೇನು ಗೊತ್ತಿರೋ ಪ್ರಕಾರ, ನಾನೇನು ಗೊತ್ತಿಲ್ಲದಾಗ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ನನಗೆ ಗೊತ್ತಿರೋ ಪ್ರಕಾರ ನಾನು ಅದರಲ್ಲೇ ಸರ್ಚ್ ಮಾಡಿಕೊಂಡು ಸ್ವಲ್ಪ ನಾಲೆಜ್ಗಳು ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಂತರ ಯಾವ್ಯಾವ ಥರ ನಮ್ಮ ತೋಟಗಾರಿಕೆಯಿಂದನೂ ನಮ್ಗೆ ಅಬ್ದುಲ್ ಸರ್ ಅಂತಿದ್ದಾರೆ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈ ಥರ ಹಾಕಬೇಕು, ಈ ಥರ ಮಾಡಬೇಕಂತ ಅದ್ರ ನಂತರ ನಾವು ಮಾಡಿಕೊಂಡಿರೋದು. ಮತ್ತೆ ಅದರ ಒಳಬೆಳೆಗಳು ಅದಾವಲ್ಲ, ಜಾಯಿಕಾಯಿ ಅಂತ. ಹಾಂ, ಜಾಯಿಕಾಯಿ ಇವಾಗ ರೀಸೆಂಟ್ ಹಾಕಿದ್ದೀನಿ ಸರ್, ಕಾಳುಮೆಣಸು ಅದು ಚೆನ್ನಾಗಿದೆ ಸರ್. ಅದಕ್ಕೆ ಮುಂಚೆ ಯಾವ ತರ ಹಾಕ್ತಿದ್ದೆ ನಾನು, ಅವರು ಕರಿಬೇವು ಹಿಂಡೆ ಆ ತರ ಎಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಗೊಬ್ಬರ, ಅವೆಲ್ಲ ಚೆನ್ನಾಗಿದೆ ಸರ್. ದಾಲ್ಚಿನಿ, ದಾಲ್ಚಿನಿ ಏನಂದ್ರೆ ನಮ್ಮಲ್ಲಿ ದಾಲ್ಚಿನಿಗೆ ನಮ್ಗೆ ಸರಿಯಾಗಿ ದಾಲ್ಚಿನಿ ಬಗ್ಗೆ ನಮ್ಗೆ ಇದರಲ್ಲಿ ಚೆನ್ನಾಗಿ ಗೊತ್ತಿಲ್ಲ ಸರ್. ದಾಲ್ಚಿನಿ ಕಳೆ ಬಿಟ್ರೆ ಬೇರೆ ಆ ದಾಲ್ಚಿನಿಯಿಂದ ಯಾವ ತರ ತೆಗೆಯೋದು, ಅದಕ್ಕೆ ಯಾವ ತರ ಬೆಲೆ ಇದೆ, ಅದ್ ಬೇರೆ ಯಾವ್ದು ಗೊತ್ತಿಲ್ಲ. ದಾಲ್ಚಿನಿ ಆಕ್ಚುಲಿ ನಮ್ ಪ್ರಾಬ್ಲಮ್ ಆಗಿರ, ನಮ್ ಕಡೆ ಒಂದು 50,000 ದಾಲ್ಚಿನಿ ಗಿಡ ಇದಾವೆ ಸರ್. ದಾಲ್ಚಿನಿ ತೆಗ್ದಿ ಅದನ್ನ ಯಾವ ತರ ಮಾರಾಟ ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲ. ಅದ್ರ ಕಳೆ ಮಾತ್ರ ಇಡೀ ನಮ್ ಕಾಡಲ್ಲಿ, ಇದು ನಮ್ ತೋಟದಲ್ಲಿ ಬೆಳೆಯೋದು, ಬಟ್ ಇಡೀ ನಮ್ ಕಾಡಲ್ಲಿ ಬೆಳೆಯೋದು ದಾಲ್ಚಿನಿನೇ ಜಾಸ್ತಿ. ಆ ದಾಲ್ಚಿನಿ ಕಳೆ ಮಾತ್ರ ಬೆಲೆ, ಆ ಕಳೆ ಬೆಳಿತೀವಿ ನಾವು, ಅದನ್ನ ಕೊಡ್ತೇವೆ ಸರ್. ಕಳೆ ಹೂವ ಅದನ್ನ ಮಾತ್ರ ಬೆಳೆ ಗೊತ್ತು ನಮ್ಗೆ. ಆ ದಾಲ್ಚಿನಿಗೆ ಯಾವ ತರ ಅದು ಇನ್ನು ನಮ್ಗೆ ಎಲ್ಲಿ ನಮ್ಗೆ ಇದ್ರ ಬಗ್ಗೆ ಅದು ಇನ್ನು ತನಕ ಯಾರು ಹೇಳಿಲ್ಲ. ನೀವು ಹುಡುಕೊಂಡು ಹೋಗ್ಬೇಕು. ಈಗ ಅರಣ್ಯ ಕಾಲೇಜ್ ಇರ್ತಾವ ಶಿರ್ಷಿಯಲ್ಲಿ ಇದೆ, ಅಲ್ಲಿ ಹೋಗಿ ನೀವು ಈ ವಿಶೇಷವಾದಂತ ಅರಣ್ಯ ಉತ್ಪನ್ನಗಳನ್ನ ಯಾವ ರೀತಿಯಾಗಿ ನಾವು ಕಟಾವ್ ಮಾಡ್ಬೇಕು, ಪ್ಯಾಕಿಂಗ್ ಹೆಂಗ್ ಮಾಡ್ಬೇಕು, ಮಾರಾಟ ಎಲ್ಲಿ ಮಾಡ್ಬೇಕು, ಇಂಥವೆಲ್ಲ ಅವರು ಅರಣ್ಯ ಮೇಳ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾರೆ ಸರ್, ನಾನು ಹೋಗಿದ್ದೇನೆ ಸರ್ ಅದಕ್ಕೆ. ಬಟ್ ನಮ್ಗೆ ಈ ಜೋಯ್ಡಾದಿಂದ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಪ್ರತಿಯೊಂದಕ್ಕೂ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಾರುಕಟ್ಟೆ ನಮ್ಗೆ ನಿಯರ್ ಆಗಿ ಯಾವುದೂ ಇಲ್ಲ. ಈಗ APMC ನಾವು ಅಡಿಕೆ ಹಾಕ್ಬೇಕಂದ್ರು APMC ನಾವು ಯಲ್ಲಾಪುರ್ಗೆ ಹೋಗ್ಬೇಕು. ನಿಯರ್ ಆಗಿ ನಮ್ಗೆ ಯಾವ್ದು ಕಡೆನೂ ಇಲ್ಲ ಸರ್ ಇಲ್ಲಿ. ಇವಾಗ ನಾವು ಗೇರಣ್ಣ ಗಿಡ ಅದಕ್ಕೂ ನಾವು ಯಲ್ಲಾಪುರ್ಗೆ ಹೋಗ್ಬೇಕು, ಪ್ರತಿಯೊಂದಕ್ಕೂ ಯಲ್ಲಾಪುರ ಹೋಗ್ಬೇಕು. ನಮ್ ತೋಟಗಾರಿಕೆ ಸಂಬಂಧಪಟ್ಟಂತ ಯಾವ್ದು ಉಂಟಲ್ಲ ಅದಕ್ಕೆ ಯಲ್ಲಾಪುರ ಹೋಗ್ಬೇಕು ನಾವು, ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಯಾಕಂದ್ರೆ ಇಲ್ಲಿ ತೋಟ ಕಡಿಮೆ ಅಲ್ಲ. ಅಲ್ಲ ಸರ್, ತೋಟ ಇವಾಗ ಯಲ್ಲಾಪುರದಲ್ಲಿ ಹೋಗಿ ನೀವು ತೋಟ, ನಮ್ದು ಈ ಕಡೆ ಅಡಿಕೆ ತೋಟ ಗುಂದ ಆಗ್ಲಿ ನಮ್ ಜೋಡ ಆಗ್ಲಿ ಎಲ್ಲ ಜಾಸ್ತಿ ಇರೋದು ನಮ್ ಕಡೆ. ಈ ಕಡೆ ನಿಯರ್ ಆಗಿ ಯಾವ್ದೋ ಅಂದ್ರೆ APMC ಏನಾರು ಓಪನ್ ಆಗಿದ್ರೆ ನಮಗೂ ತುಂಬಾ ಅನುಕೂಲ ಆಗುತ್ತೆ ಅಷ್ಟೇ. ಮತ್ತೆ ಈಗ ಸದ್ಯಕ್ಕೆ ಯಲ್ಲಾಪುರಕ್ಕೆ ಹೋಗ್ತೀರಿ, ಹೋಗುತ್ತಾ ಬರ್ತಾ ಖರ್ಚು ಜಾಸ್ತಿ ಆಗುತ್ತೆ ನಿಮ್ಗೆಲ್ಲ? ಹಾ, ತುಂಬಾ ಖರ್ಚಾಗುತ್ತೆ ಸರ್. ಇವಾಗ ಮುಂಚೆ ತರ ಇಲ್ಲ, ಇವಾಗ ಒಂದ್ ಸ್ಪೆಷಲ್ ಗಾಡಿ ಮಾಡ್ಕೊಂಡೆ ಹೋಗ್ಬೇಕು ನಾವು. ಈಗ ಒಂದ್ ನಮ್ ಬರೋದೊಂದು 18 ಕ್ವಿಂಟಲ್ ಅಡಿಕೆ, ಅದಕ್ಕೊಂದ್ ಬೇರೆ ಗಾಡಿ ಮಾಡ್ಕೊಂಡೆ ಹೋಗ್ಬೇಕು. ಯಲ್ಲಾಪುರ ಹೋಗೋದು ಬರೋದು ಎಲ್ಲ ಖರ್ಚೆಲ್ಲ ಜಾಸ್ತಿನೆ ಸರ್. ನಿಯರ್ ಆಗಿ ನಮ್ ಕಡೆ ಯಾವ್ದಿಲ್ಲ, ಅಲ್ಲಿ ಹೋದ್ರು ಮಾರುಕಟ್ಟೆ ಸಿಗೋದು ಇವತ್ತು ಅದು ಡೌಟ್. ಅದು ಏನೇನೋ ಬೇಡ್ಕೊಂಡು ಏನೇನೋ ಮಾಡ್ಕೊಂಡು ಇವತ್ತು ಮಾರುಕಟ್ಟೆ ಹಾಕ್ಬೇಕು ನಾವು. ಬೆಳಗ್ಗೆ 7 ಗಂಟೆ ಬಿಟ್ಟರು ಅಲ್ಲಿ ಹೋಗಿ ಮುಟ್ಟೋದು 10 ಗಂಟೆಗೆ, ಅಷ್ಟೊತ್ತಂಕ ಅದು ಮಾರುಕಟ್ಟೆ ಸಿಗ್ಬೇಕು ಬೇಡೋ ಇವೆಲ್ಲ ಪರಿಸ್ಥಿತಿ ತುಂಬಾ ಚಿಕ್ಕಪುಟ್ಟ. ನಾನೇನು ದೊಡ್ಡ ರೈತ ಅಲ್ಲ, ಒಂದು 50-60 ಕ್ವಿಂಟಲ್ ಅಡಿಕೆ ಬೆಳೆಯುವಂತ ರೈತನೂ ಅಲ್ಲ. ನಂದು ಅನುಭವಕ್ಕೆ ಬಂದಿರೋ ಮಾತುಗಳು ಇವು ಸಣ್ಣ ಪುಟ್ಟಕ್ಕೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಅಲ್ಲೆಲ್ಲ ರೈತರ ತೋಟಕ್ಕೆ ಏಜೆಂಟ್ರೆ ಹೋಗ್ತಾರೆ ಅಂತೇಳಿ. ಹಾ, ಅದು ಮೋದಿಯವ್ರದ್ದು ಒಂದು ಚೆನ್ನಾಗಿದೆ ಅದು. ಬಟ್ ನಮ್ದಿಂದ ಚಿಕ್ಕಪುಟ್ಟ ರೈತರಿಗೆ ಅದ್ರದ್ದೇನು ಯೂಸ್ ಆಗೋದಾರ ನಂಗೆ ಕಾಣಿಸ್ತಾ ಇಲ್ಲ ಸರ್. ಅದು 80-100 ಕ್ವಿಂಟಲ್ ಹಿಂಗೆ ಈ ಥರ ಅಣಿಕೆ ಮಾಡಿದವ್ರಿಗೆ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ನಮ್ಮ ಕಡೆ ಇನ್ನೂ ತನಕ ಯಾರೂ ಬಂದಿಲ್ಲ ಸರ್. ಸಣ್ಣ ರೈತರಿಗೆ, ಸಣ್ಣ ರೈತರಿಗೆ ಪ್ರಾಬ್ಲಮ್, ನಮ್ಗೆ APMC ಬೆಸ್ಟ್. ಈಗ ಜಾಸ್ತಿ ಮಳೆನೂ ಬರುತ್ತಿಲ್ಲ, ಮಳೆ ಬಂದಾಗ ತೋಟದ ನಿರ್ವಹಣೆ ಕಷ್ಟ ಆಗುತ್ತೆ. ಹಾ, ತುಂಬಾ ಕಷ್ಟ ಆಗುತ್ತೆ. ಈಗ ಮುಂಗಾರು ಮಳೆ ಮುಂಚೆನೆ ಬರುತ್ತೆ, ಗಾಳಿ ಮಳೆ ಬೆಳೆ ಜಾಸ್ತಿ, ತುಂಬಾ ಗಾಳಿ ಏನು ಚೆನ್ನಾಗಿರುತ್ತೆ. ಈ ಕಾಡಲ್ ಮಧ್ಯದಲ್ಲಿ ಇದ್ದಾಗ ಟೊಂಗೆ ಬಿದ್ದು ಅಡಿಕೆ ಮರೆ ಎಲ್ಲ ಹೋಗೋದು ಅದು ಕಾಮನ್. ಅದರಿಂದ ನಮ್ಗೆಲ್ಲ ತೊಂದರೆ ಜಾಸ್ತಿ ಇದೆ. ಅದರಿಂದ ಪ್ರತಿಫಲ ಏನಿಲ್ಲ. ಇವಾಗ ಮಂಗನ ಕಾಟ ಜಾಸ್ತಿ, ಅಡಿಕೆ ಹಣ್ಣಾದಂಗ ಈ ಮಂಗನ ಕಾಟ ತುಂಬಾ ಜಾಸ್ತಿ. ಅದಕ್ಕೆ ನಮ್ಗೇನಾದ್ರೂ ನಾವು ಹೋದ್ರು ನಮ್ಗೆ ಅದರಲ್ಲಿ ಸಿಗೋದೇನಿಲ್ಲ. ಮತ್ತೆ ತೋಟದಲ್ಲಿ ಹೋಮ್ ಸ್ಟೇ. ಹಾ ಸರ್, ಹೋಮ್ ಸ್ಟೇ ಇದೊಂದು ಈ ಪ್ರದೇಶ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿದ್ದೇನೆ. ನಾವೊಂದು ಒಂದು ಎರಡು ಹೋಮ್ ಸ್ಟೇ ಮಾಡಿದ್ದೀನಿ. ಜನರಿಗೇನು ನೇಚರ್ ಲವರ್ಸ್ ಕಡಿಮೆ, ಈ ಮೋಜು ಮಸ್ತಿ ಮಾಡ್ಲಿಕ್ಕೆ ಬರೋರು ಜಾಸ್ತಿ ಜನ. ಅದಕ್ಕೆ ಹೊಂದ್ಕೊಂಡು ನಾವು ಮಾಡ್ಕೋಬೇಕು. ಅದರ ಅಷ್ಟೊಂದು ಇದಿಲ್ಲ ನಮ್ಮ ಕಡೆ. ಬರ್ತಾರೆ ಇಲ್ಲಿ? ಬರ್ತಾರೆ ಸರ್, ನೇಚರ್ ಲವರ್ಸ್ ಇದ್ದವರೆಲ್ಲ ಬರ್ತಾರೆ. ಜಾಸ್ತಿ ಜನ ಇರ್ತಾರೆ. ಒಂದಿನ ಎರಡು ದಿನ ಇರೋರು ಅವರೆಲ್ಲ ಸ್ವಿಮ್ಮಿಂಗ್ ಫೂಲು ಇದು ಅದು ಇದು ಏನೋ ತುಂಬ ಕೇಳ್ತಾರೆ. ನಮ್ಮಲ್ಲಿ ಅದೆಲ್ಲ ಏನಿಲ್ಲ, ನಮ್ಮಲ್ಲಿ ನೇಚರ್ ಲವರ್ಸ್ ಮಾತ್ರ ಅಲೋ. ಏನೇನು ಸಾಧ್ಯತೆ ಇದೆ ಇಲ್ಲಿ ಬಂದರೆ? ಬರ್ಡ್ಸ್ ವಾಚಿಂಗ್ ಇದೆ, ಜೊತೆಗೆ ನಿಮಗೆ ಪ್ರಾಣಿಗಳು ವೀಕ್ಷಣೆ ಆಗುತ್ತೆ. ಪರಿಸರದಲ್ಲಿ ಅಂದರೆ ಕೂಲಿಂಗ್ ಆಗಿದೆ. ನಮ್ದು ನ್ಯಾಚುರಲ್ ಅಂದರೆ ಆರ್ಟಿಫಿಷಿಯಲ್ ಆಗಿ ಏನಿಲ್ಲ, ಇಟ್ಸ್ ಅ ನ್ಯಾಚುರಲ್. ಏನಿದ್ರು ಎಲ್ಲ ನ್ಯಾಚುರಲ್. ದೂರದ ಬೆಂಗಳೂರಲ್ಲಿ ಅಥವಾ ಹೈದರಾಬಾದು ಮುಂಬೈದಲ್ಲಿ ಅದೇನೂ ಸಿಗಲ್ಲ. ಅದರಲ್ಲಿ ನ್ಯಾಚುರಲ್ ಆಗಿ ಪರಿಶುದ್ಧ ಗಾಳಿ ಎಲ್ಲ ಸಿಗುತ್ತೆ ಇಲ್ಲಿ. ಏನೇನು ಸೌಲಭ್ಯ ಕೊಡ್ತೀರಿ ಅವ್ರಿಗೆಲ್ಲ? ಅವ್ರಿಗೆಲ್ಲ ಊಟ ವಸತಿ, ಜೊತೆಗೆ ನಾವು ಸಮ್ ವಾಟರ್ ಆಕ್ಟಿವಿಟೀಸ್ ಬಂದು ರಾಫ್ಟಿಂಗು, ಜಕುಜಿ ಬಾತು, ಕಯಾಕಿಂಗು, ಬೋಟಿಂಗು, ಸ್ವಿಮ್ಮಿಂಗು, ಜಿಪ್ ಲೈನ್ ಎಲ್ಲ ನಮ್ಮ ಇದರಿಂದನೇ ಕೊಡ್ತೇವೆ ನಾವೆಲ್ಲ. ನಿಮ್ದು ವೆಹಿಕಲ್ ಇರ್ತಾ? ಇಲ್ಲ ಸರ್, ಅವ್ರ ವೆಹಿಕಲ್ ಜೊತೆಗೆ, ಅವರು ವಿತ್ ಗೆಸ್ಟ್ ಬರೋರು, ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಅದೆಲ್ಲ ವಿತ್ ಫುಡ್ಡು ಸ್ಟೇ ಮತ್ತೆ ಅಲ್ಲಿರೋ ವಾಟರ್ ಆಕ್ಟಿವಿಟೀಸ್ ಎಲ್ಲ ಫ್ರೀಯಾಗಿ ಕೊಡ್ತೇವೆ. ಅವ್ರ ವೆಹಿಕಲ್ನಿಗೆ ಹೋಗೋದು? ಹೌದು ಸರ್. ಇಲ್ಲಿ ಸಹಜವಾಗಿ ವಿದ್ಯಾರ್ಥಿಗಳು ಬರ್ತಾರೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆ ಟೈಪ್ ಜನ ಬರ್ತಾರೋ ಅಥವಾ ಸಂಸಾರಸ್ಥರು ಬರ್ತಾರೋ ಹೇಗೆ? ನಾನು ಜಾಸ್ತಿ ಸಂಸಾರಸ್ಥರಿಗೆ ಕೊಡೋದು. ಇಲ್ಲಿ ನಂದೇನಿರೋದು ಇಂಟೆನ್ಷನ್, ನಮ್ಮ ಜೋಡ, ನಮ್ಮ ತಾಲೂಕನ್ನು ತೋರಿಸೋದು. ನಮ್ಮ ಜೋಡದಲ್ಲಿ ಏನಿದೆಯಪ್ಪ, ನಮ್ಮ ಕಾಡು, ನಮ್ಮ ನದಿ, ನಮ್ದೆಲ್ಲ ಇರೋದು ಜೋಡದಲ್ಲಿ. ಅದಕ್ಕೆ ನಮ್ಮ ಜೋಡದನ್ನು ಬಿಂಬಿಸ್ಬೇಕನ್ನೋದು ನಮ್ದು ಮುಖ್ಯ ಉದ್ದೇಶವರೆಗಿರೋದು. ನಾವು ಜೋಡದನ್ನೇ ತೋರಿಸ್ತೀವಿ. ಜಾಸ್ತಿಯಾಗಿ ಬರೋದು ಫ್ರೆಂಡ್ ಸರ್ಕಲ್ ಕಡಿಮೆ, ಇವರೇ ಜಾಸ್ತಿ ಫ್ಯಾಮಿಲಿ. ಗೊತ್ತಾಗುತ್ತೆ ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅವರು ಹೇಗೆ? ಹಾ ಸರ್, ಅವರಾಗಿ ಇಲ್ಲಿ ಬಂದ ತಕ್ಷಣ ಮತ್ತೆ ಅವರಿಂದನೇ ಜಾಸ್ತಿಯಾಗಿ ಹೋಗಿದೆ. ಆನ್ಲೈನಲ್ಲಿ ನಾನು ಆಕ್ಟಿವ್ ಆಗಿದ್ದೀನಿ, ವೆಬ್ಸೈಟು ಇದೆ. ನಾನು ಜೋಡ ಜಂಗಲ್ ಹೋಮ್ ಸ್ಟೇ ಅಂತ ಜಾಸ್ತಿ ಬಿಂಬಿಸ್ತಾ ಇದೆ ಅಷ್ಟೆ. ಅಂತೂ ಖುಷಿಯಿಂದ ಇದ್ದೀರಿ? ಹಾ ಸರ್, ಬೇರೆ ಅಂಡ್ರಲ್ಲಿ ವರ್ಕ್ ಮಾಡೋಗಿಂತ ನಂದು ನಾನೇ ಗಲ್ಫ್ಗೆ ಹೋಗಿದ್ರಿ ಮುಂಚೆ? ಹಾ ಸರ್, ಗಲ್ಫಲ್ಲಿ ಅಬುದಾಬಿ ದುಬೈಯಲ್ಲಿದ್ದೆ. ಸೊ 4 ವರ್ಷ ಅಲ್ಲಿದ್ದೆ, ಅಲ್ಲಿಂದ ಬಿಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದರೆ ತೋಟ ನಂದೇ ನಾನೇ ಎಲ್ಲ, ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕಿಂತ ನಾವೇ ನಾವಾಗೆ ನಾವೇ ಎಲ್ಲ, ಇಟ್ಸ್ ಬೆಟರ್. ಅನಿಸ್ಕೊಂಡೆ ಆಗ್ಬೋದು, ಇದು ನಮ್ದು ಸ್ವಂತ, ಬೇಕಂದಾಗ ಕೆಲಸ ಮಾಡ್ಬೋದು, ಬೇಗ ಬಿಡ್ಬಿಡ್ಬೋದು. ಈಸಿ ಗೋಯಿಂಗ್. ಯಾ ಸರ್. ನಮಸ್ತೆ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೂ ತೋಟಗಾರಿಕೆಯ ಜೊತೆಗೆ ಸ್ವಉದ್ಯೋಗವನ್ನು ಮಾಡುತ್ತಿರುವ ಜೊಯ್ಡಾ ತಾಲೂಕಿನ ಚಾಪೋಲಿ ಗ್ರಾಮದ ಸೂರಜ್ ಬಸವರಾಜ್ ಹಿರೇಗೌಡರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗೆ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ನರಸಿಂಹ ಪಡ್ಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಅಲಂದಿ ಪೇಲಿ ನಗೆ ಗಣನಾಥ ಸಂಗರಾದ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಸಂಗರಾದ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಸಂಗರಾದ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಸಂಗರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಮಾನವು ನಿನ್ನದು ಎನಗೇನು ಮಾನವಿಮಾನವು ನಿನ್ನದು ಎನಗೇನು ಮಾನವಿಮಾನವು ನಿನ್ನದು ಎನಗೇನು ಮಾನವಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ರಕ್ತದ ಸೋದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ರಕ್ತ ಸೂದರನೆ ಕೇಳೋ ಪರಿರಾಜ ಕರೆಸಿದನೇ ದ್ರೌಪದಿ